ಬನ್ನಿ, ನಿಮ್ಮ ಸಲಹೆಗಳು ದೇಶದ ಜನತೆಗೆ ಸ್ಫೂರ್ತಿಯಾಗಲಿ, ಮಾಹಿತಿ ವಿನಿಮಯಕ್ಕೆ ದಾರಿಯಾಗಲಿ. ತಪ್ಪದೇ ಕೇಳಿ ಆಕಾಶವಾಣಿ ದೇಶದ ಜನಪ್ರಿಯ ವಾಹಿನಿಯಲ್ಲಿ ಆಗಸ್ಟ್ 28ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಜನಮನದ ಧ್ವನಿ ಮನ್ ಕಿ ಬಾತ್. ಮನ್ ಕಿ ಬಾತ್ ಆಕಾಶವಾಣಿ ವಿಜಯಪುರ ಕೇಂದ್ರ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ರೈತ ಬಾಂಧವರ ಕಾರ್ಯಕ್ರಮ. ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಏನ್ ಯೋಚನೆ ಮಾಡತ್ತೀಯ? ಏನಿಲ್ಲ, PUC ಮುಗಿತಲ್ಲ, ಮುಂದ್ ಏನ್ ಮಾಡ್ಬೇಕಂತ ಗೊತ್ತಾಗೋಲಾಗೈತಿ. ಅಯ್ಯ ನಿನ್ನ ಅದಕ್ಕೆ ಕಷ್ಟ ಯೋಚನೆ ಮಾಡತ್ತಿ? ಮಹಿಳಾ ವಿವಿ ಒಳಗ NEP ಅಡಿ ಎಲ್ಲಾ ಡಿಗ್ರಿ ಕೋರ್ಸ್ ನು ಶುರು ಮಾಡ್ಯಾರಂತ ನೋಡ. ಹೌದಾ? ಹ್ಮ್, ಹೆಚ್ಚಿನ ಮಾಹಿತಿ ಏನಾರ ಬೇಕಂದ್ರ ಈ ನಂಬರ್ ಫೋನ್ ಮಾಡ, 9448862642. ಸರಿ ಅಕ್ಕ. ಆಕಾಶವಾಣಿ ಎಲ್ಲ ಕೇಳುಗರಿಗೂ, ಶಿವಕುಮಾರ್ BS ವ್ಯವಸ್ಥಾಪಕ ನಿರ್ದೇಶಕರು, ಕೃಷ್ಣ ಬಗ್ಗೆ ಜಲ ನಿಗಮ ನಿಯಮಿತ, ಆಕಾಶವಾಣಿ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಕೃಷ್ಣ ಕೊಳದಲ್ಲಿ ಮಳೆ ಮುಂಗಾರು ಜಾಗೃತವಾಗಿದ್ದು, ಸೊ ನದಿ ನೀರಿನ ಮಟ್ಟ ರೈಸ್ ಆಗ್ತಾ ಇದೆ. ಕೃಷ್ಣ ಕೊಳದಲ್ಲಿರ್ತಕ್ಕಂಥ ಆಲ್ಮಟ್ಟಿ ಡ್ಯಾಮ್ ಮತ್ತು ನಾರಾಯಣಪುರದಲ್ಲಿ ಸ್ಟೋರೇಜಸ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ, ನೀರನ್ನ ಮಳೆ ನೋಡಿಕೊಂಡು ಡಿಸ್ಚಾರ್ಜಸ್ ಮಾಡೋದ್ರಿಂದ ಕೃಷ್ಣಾ ಕೊಳದಲ್ಲಿ ಲೋ ಲೈಯಿಂಗ್ ಏರಿಯಾಸ್ ಅಲ್ಲಿ ಇರ್ತಕ್ಕಂಥ ಜನಗಳು ಮೇಘಡ ಇದಕ್ಕೆ ಶಿಫ್ಟ್ ಆಗಿ ಸುರಕ್ಷಿತವಾದ ಜಾಗಕ್ಕೆ ಹೋಗಬೇಕು ಅಂತ ಸವಿನಿಯ ಪ್ರಾರ್ಥನೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಜಾನಪದ ನಾಟಕ ಶ್ರೀಕೃಷ್ಣ ಪಾರಿಜಾತ, ಇದರಲ್ಲಿ ಗವಳಗಿತ್ತಿ ಸನ್ನಿವೇಶ ಕೇಳಿವಿರಿ. ಪ್ರಸ್ತುತಪಡಿಸುವವರು ಲೋಕಾಪುರದ ಸುನಂದ ಮ್ಯಾಗೇರಿ ಹಾಗೂ ತಂಡದವರು. ಸುತಂ ಶೋ ಇದು